इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತು ಹೊನ್ನಾವರ ತಾಲೂಕು ಗುಣವಂತೆ ಗ್ರಾಮದ ಶಂಭು ಮಂಜುಗೌಡ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಇವರೊಡನೆ ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಶಂಭು ಮಂಜುಗೌಡ ಇದ್ದಾರೆ. ಇವರು ಹೈನುಗಾರಿಕೆ ಮಾಡ್ತಾ ಇದ್ರು, ಈಗ ಕಡಿಮೆ ಮಾಡ್ಕೊಂತ ಬಂದಿದ್ದಾರೆ. ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಒಟ್ಟು ಅವರ ಚಟುವಟಿಕೆ ಏನು, ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಶಂಭುಗೌಡ್ರೆ. ನಮಸ್ಕಾರ. ನೀವು ಹೈನುಗಾರಿಕೆ 20 ಆಕಳ ಸಾಕೋ ತನಕನು ಮಾಡಿದ್ರಿ, ಈಗ 4 ಆಕಳಕ್ಕೆ ಬಂದು ನಿಂತಿದ್ದೀರಿ, ಕಾರಣ ಏನು? ಕಾರಣ ಈಗ ಲೇಬರ್ಸ್ ಒಂದು ಕೊರತೆ, ಮತ್ತೆ ನಮಗೆ ಜಮೀನು ಉಂಟಲ್ಲ, ಕೃಷಿ ಮಾಡಬೇಕು, ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಜಾಯಿಕಾಯಿ ಎಲ್ಲ ಉಂಟು ನಮ್ದು, ಅದನ್ನೆಲ್ಲ ನೋಡ್ಕೊಳ್ಬೇಕು. ಒಬ್ಬನೇ ಮಗ, ನಾವು ಗಂಡ ಹೆಂಡತಿ ಎರಡು ಮಂದಿ, ಹಾಗಾಗಿ ಇದ್ರನ್ನ ಮಾಡಕ್ ಹೋದ್ರೆ ಅದು ಕೃಷಿ ನಮಗೆ ಆಗೋದಿಲ್ಲ, ಲೇಬರ್ ಸಿಗುವುದಿಲ್ಲ. ಅದಕ್ಕೆ ಈಗ 2012 ಇಸ್ವಿಯಿಂದ ಇಲ್ಲಿವರೆಗೂ ಇತ್ತು, ಈಗ ಒಂದು 2 ವರ್ಷ ಆಯ್ತು, ಆಕಳೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಈಗ ಅದಕ್ಕೆ ಸ್ವಲ್ಪ ಇನ್ನು ಕೆಲಸ ಮಾಡೋಕ್ಕೆಲ್ಲ ಬಹಳ ಕಷ್ಟ, ಈಗ ಲೇಬರ್ಸ್ ಎಲ್ಲ ಸಿಗ್ರು, ಒಬ್ರು ಒಂದ್ ದಿವಸ ಸಿಗ್ರು ಒಂದ್ ದಿವಸ ಸಿಗುಲ್ಲ. ಈ ಹೈನುಗಾರಿಕೆಗೆಲ್ಲ ಒಂದೇ ಒಂದ್ ದಿವಸ ಗ್ಯಾಪ್ ಇರುವುದಿಲ್ಲ ಅದು. ಈಗ ನಾವು ಕೃಷಿ ಆದ್ರೆ ಇವತ್ತೆಲ್ಲ ನಾಳೆ ಮಾಡಬಹುದು ಅನ್ಬಹುದು, ಈ ಹೈನುಗಾರಿಕೆಗೆ ಒಂದೇ ಒಂದ್ ದಿವಸನು ಗ್ಯಾಪ್ ಸಿಗುವುದಿಲ್ಲ ನಮ್ಗೆ. ಮೇವು ಹಾಕ್ಬೇಕು, ಅವಕ್ಕೆ ಆಹಾರ ಹಾಕ್ಬೇಕು, ಹಸಿ ತರಬೇಕು, ನೀರ್ ಕೊಡ್ಬೇಕು, ಹಾಲು ಕರೋದು ಮೇನ್. ಮೇವು ಒಂದು ಟೈಮ್ ಹೆಚ್ಚು ಕಡಿಮೆ ಆದ್ರೆ ಹಾಲು ಕರೋದೇ ಮೇನ್. ಹೌದು, ಈಗ ಬೆಳಗ್ಗೆ 7-8 ಗಂಟೆಗೆ ನಮ್ದು ಡೈರಿ ಹಾಲು ಹಾಕುದು, ಆ ಒಂದ್ ತಾಸಿನ ಒಳಗೆ ನಮ್ದು ಹಾಲು ಎಷ್ಟೇ ಇದ್ರು ಕರೆದು ತಗೊಂಡು ಹಾಕ್ಬಿಡ್ಬೇಕು ಡೈರಿಗೆ. ಆ ನಂತರ ಹಾಕ್ರೆ ಆಗುದಿಲ್ಲ, ಡೈರಿ ಗಾಳಿ ಹೋಗ್ಬಿಡ್ತದೆ, ಹಾಲು ಗಾಳಿ ಪಸ ಬಿಡ್ತದೆ. ಅವಾಗ ಎಷ್ಟು ಹಾಲು ಉತ್ಪಾದನೆ ಆಗ್ತಿತ್ತು? ಅವಾಗ ನಮ್ದು ಒಂದು 80-100 ವರೆಗೆ ಒಂದ್ ದಿವಸಕ್ಕೆ ಹೋಗ್ತಾ ಇತ್ತು. ಮತ್ತೆ ಅದ್ರೊಳಗೆ ಎಷ್ಟು ಹಾಲು ಕೊಡ್ತಾ ಇದ್ವು, ಎಷ್ಟು ಗರ್ಭಧರಿಸಿದ್ವು, ಹಾಲು ಕೊಡಲ್ದೆ ಇದ್ದಿದ್ದು ಎಷ್ಟು? ಅಲ್ಲ, ಈ ಹೈನುಗಾರಿಕೆ ಅಂತ ಹೇಳಿದ್ರೆ ಒಂದು ಸಿಸ್ಟಮೆಟಿಕ್ ಮಾಡಿದ್ರೆ ಮಾತ್ರ ಒಂದು ಹೈನುಗಾರಿಕೆಯನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಒಂದು 4 ದನ ಹಾಲು ಕೊಡುವುದಿದ್ರೆ ಕರ ಹಾಕಿ 3 ತಿಂಗಳಾದ ನಂತರ ಹೀಟಿಗೆ ಹೋಗ್ಬಿಡ್ತದೆ. ಹೀಟಿಗೆ ಹೋಗಿದ ನಂತರ ಮತ್ತೊಂದು 4 ದನನ ತಂದ್ರೆ ಅದು ಕಂಪಲ್ಸರಿ 365 ದಿವಸನು ಒಂದೇ ಲೆವೆಲ್ ಹಾಲು ರೊಟೇಷನ್ ಆಗ್ತಾನೆ ಇರ್ತದೆ. ಅದು ಇದು ಫಸ್ಟ್ ಕರ ಹಾಕಿದ ಹಾಲು ಕಡಿಮೆ ಕೂಡಲೇ ನೆಕ್ಸ್ಟ್ ಕರ ಆಗ್ತದೆ. ನೆಕ್ಸ್ಟ್ 3 ಬ್ಯಾಚ್ ಮಾಡ್ಕೊಳ್ಬೇಕು, 4 ತಿಂಗಳದ್ದು 3 ಬ್ಯಾಚ್ ಮಾಡ್ಕೊಂಡ್ರೆ ಕಂಟಿನ್ಯೂ 365 ದಿವಸನು ಒಂದೇ ದಿವಸನು ಹೆಚ್ಚು ಕಡಿಮೆ ಹಾಲು ಬರೋದಿಲ್ಲ, ಒಂದೇ ಲೆವೆಲ್ ಹಾಲನ್ನು ಸಪ್ಲೈ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ. ಈಗ ಹೀಟಿಗೆ ಬಂತು, ಗರ್ಭಧಾರಣೆ ಆಯ್ತು, ಆ ನಂತರ ಎಷ್ಟು ದಿನ ಹಾಲು ಕೊಡ್ತಾವು, ಎಷ್ಟು ದಿನ ಹಿಂಡ್ಬೇಕು ನಾವು? ಈಗ ಕರ ಹಾಕಿ 3-4 ತಿಂಗಳಲ್ಲಿ ಹೀಟಿಗೆ ಬರ್ತದೆ, ಹೀಟಿಗೆ ಬಂದ ಕೂಡಲೇ ಇಂಜೆಕ್ಷನ್ ಕೊಡಿಸ್ರೆ 7 ತಿಂಗಳವರೆಗೆ ಹಾಲು ಕೊಡ್ತದೆ. ಅದು ಗರ್ಭಧಾರಣೆ ಆಗಿ 7 ತಿಂಗಳವರೆಗೆ ಹಾಲು ಕರೆಯಲಿಕ್ಕೆ ಅಡ್ಡಿಲ್ಲ. ಆ ನಂತರದಲ್ಲಿ 2 ತಿಂಗಳ ಗ್ಯಾಪ್ ಇಂಜೆಕ್ಷನ್ ಕೊಡಿಸ್, 9 ತಿಂಗಳಕ್ಕೆ ಗರ್ಭಧಾರಣೆ, 9 ತಿಂಗಳ ಕರ ಆಗ್ತದೆ, 7 ತಿಂಗಳ ಹಾಲು ಕರೆದು 2 ತಿಂಗಳ ಗ್ಯಾಪ್, ಆ ನಂತರ ಕರ ಆಗ್ತದೆ, 2 ತಿಂಗಳ ನಂತರ 9 ತಿಂಗಳಲ್ಲಿ ಕರ ಆಗ್ತದೆ. ಅದು ಪ್ರತಿ ಒಂದು ವರ್ಷಕ್ಕೆ ಒಂದು ದನಕ್ಕೆ ಒಂದು ಕರ ಆಗ್ಲೇಬೇಕು, ಇಲ್ಲದೇ ಇದ್ರೆ ಲಾಸ್ ಆಗ್ಬಿಡ್ತದೆ. ಈಗ ಹಾಲು ಕೊಡ್ತದೆ ಅಂತ ಹೇಳಿ ನಾವು 5-6 ತಿಂಗಳಕ್ಕೆ ಹೀಟ್ ಇಂಜೆಕ್ಷನ್ ಕೊಡೋಕೆ ಲೇಟ್ ಮಾಡಿದ್ರೆ ಕ್ರಮೇಣ ಹಾಲು ಡೌನ್ ಆಗ್ಬಿಡ್ತದೆ, ನಮ್ದು ಆಹಾರ ಪದ್ಧತಿಯಲ್ಲಿ ಜಾಸ್ತಿ ಆಗಲೇ ಇರ್ತದೆ, ಅದು ಲಾಸ್ ಆಗ್ಬಿಡ್ತದೆ. ಅದು ಕಂಪಲ್ಸರಿ ಒಂದು ದನಕ್ಕೆ ಒಂದು ವರ್ಷಕ್ಕೆ ಒಂದು ಕರ ಹಾಕ್ಲೇಬೇಕು. ಈಗ ಮನೆಯಲ್ಲಿ ಹುಟ್ಟಿದ ಕರ ಇರ್ತವೆ, ಅವನ್ನೇನು ಇಟ್ಕೊಳ್ಳೋದು, ಮಾರೋದು, ಏನ್ ಮಾಡ? ನಾನು 2 ವರ್ಷದ ಮೊದಲೇ ಒಂದು 5-6 ದನ ಕೊಟ್ಟಿದೆ, ಆ ನಂತರ ಮತ್ತೆ ಹೀಗೆ ಒಂದು ಕರ ಹಾಕಿದ ಕೂಡ ಕೊಡ್ತಾನೆ ಇದ್ದಾನೆ ಇದೆ ಇದಕ್ಕೆ. ಈಗ ನೋಡ್ಬೇಕು ಒಳ್ಳೊಳ್ಳೆ ದನ ಅದೇ ಒಳ್ಳೇದು ಬಂದ್ರೆ ಕರ ಒಳ್ಳೆ ಹಾಕಿದ ಕೂಡ ನಮ್ಗೆ ಕೊಡಕ್ ಮನ್ಸು ಬರುವುದಿಲ್ಲ. ನಾವು ಸಾಕೋದು ಅಂತ ಹೇಳುದು ನಾವು ಸಾಕ್ತಿರೋದು ಅದು ಹೀಗೆ ಹಾಲು ಒಳ್ಳೆ ಬರ್ತದೆ ಅಂತ ಹೇಳಿದ್ರೆ ನಾವು ಸಾಕ್ತಿರು. ಈಗ ಒಂದು ಕರ ಈಗ ಎರಡ್ ಮೂರು ತಿಂಗಳ ಹಿಂದೆ ಕೊಟ್ಟಾಕ್ದೆ ಗಬ್ಬದ್ದಾಗಿತ್ತು. ಅದು ಹೆಂಗೆ ಮಾರಾಟ ಮಾಡಿದ್ರಿ? 8 ತಿಂಗಳ ಗಬ್ಬದಕ್ಕೆ 36,000 ರೂಪಾಯಿಗೆ ಮಾರಾಟ ಮಾಡಿದ್ರಿ. ನಮ್ದೆಲ್ಲ ದೊಡ್ಡ ದೊಡ್ಡದನ ಅಲ್ಲ, ಅದು ಹೆಚ್ಚು ಜರ್ಸಿ ದನ, ಹಾಲೆಲ್ಲ ಫುಲ್ ಕೊಡ್ತೇವೆ. ಮತ್ತೆ ರೇಟ್ ಇದೆ, ಈಗ 40,000-45,000 ರೂಪಾಯಿ ರೇಟ್ ಇದೆ ಒಂದೊಂದನಕ್ಕೆ. ಅದಕ್ಕೆ ಮತ್ತೆ ಅವನು ಅಷ್ಟು ಮಾರಾಟ ಮಾಡುವಾಗ ಕೂಡ ಅದೇ ರೇಟಲ್ಲಿ ಹೆಚ್ಚು ಕಡಿಮೆ ಮಾರಾಟ ಮಾಡಿದ್ದು. ಹೌದೌದು, ಮೂರು ದನಕ್ಕೆ 50,000 ರೂಪಾಯಿ ಕೊಟ್ಟು ಮೂರು ದನ ತಂದಿದೆ ನಾನು. ಒಂದೊಂದು ದನಕ್ಕೆ 50,000 ರೂಪಾಯಿ ಹೆಚ್ಚೆ ನಾನು ಕುಂದಾಪುರದಿಂದ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಅಲ್ಲೇ 50,000 ರೂಪಾಯಿ ಕೊಟ್ಟು ತಂದಿದೆ ನಾನು. ಈಗ ಜರ್ಸಿ ಇದಾವ ಅಷ್ಟೇ, ಎಚ್ಎಪ್ ಇಲ್ಲ. ಎಚ್ಎಪ್ ಇಲ್ಲ, ಜರ್ಸಿ ಅಲ್ಲ, ಎಚ್ಎಪ್ ಎಲ್ಲ ಕೊಟ್ಬಿಟ್ಟು. ಎಚ್ಎಪ್ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತದೆ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರ್ತದೆ. ಅವಕ್ಕೆ ಅವಕ್ಕೆ ಎಲ್ಲರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕ್ಲೀನಿನ್ ಸರಿ ಆಗದೆ ಇದ್ರೆ, ಮತ್ತೆ ಎಲ್ಲರೂ ಸ್ವಲ್ಪ ಹಾಲು ಗಿಲ್ ಕರೀಲಿಕ್ಕೆ ಜಾಸ್ತಿ ಹೆಚ್ಚು ಕಡಿಮೆ ಟೈಮ್ ಆದರೆ, ಎಲ್ಲ ಕೆಚ್ಚಲಿ ಬರುವುದು ಅಥವಾ ಏನಾದ್ರು ಜ್ವರ ಬರುವುದು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಉಳಿತದೆ. ಈ ಜರ್ಸಿಗೆ ಹಾಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮಟನ್ ಅದಕ್ಕೆ ಜಾಸ್ತಿ ರೋಗ ಇದೆಲ್ಲ ಕಡಿಮೆ. ಇದಕ್ಕೆ ಇನ್ನೊಂದು ಹೇಳ್ತಾ ಇದ್ರಿ ನೀವು, ಎಚ್ ಎಫ್ ದನಕ್ಕೆ ಜರ್ಸಿ ಕ್ರಾಸ್ ಮಾಡಬೇಕು, ಜರ್ಸಿಗೆ ಎಚ್ ಎಫ್ ಕ್ರಾಸ್ ಮಾಡಬೇಕು ಕೃತಕ ಗರ್ಭಧಾರಣೆ ಮಾಡುವಂತ ಸಂದರ್ಭದೊಳಗೆ, ಅವಾಗ ಅನುಕೂಲ ಅಂತ. ಈ ಎಚ್ ಎಫ್ ದನ ಜಾಸ್ತಿ ಹಾಲು ಕೊಡ್ತದೆ, ಅದು 20-25 ಲೀಟರ್ ವರೆಗೆ ಕೊಡ್ತದೆ ಒಂದು ದಿವಸಕ್ಕೆ, ಬೆಳಿಗ್ಗೆ ಸಂಜೆ ಸೇರಿ. ಬಾಡಿ ಲ್ಯಾಂಗ್ವೇಜ್ ದೊಡ್ಡ ಇರ್ತದೆ ಅದು. ಹಾಗಾಗಿ ಎಚ್ ಎಫ್ ದನಕ್ಕೆ ಈ ಜರ್ಸಿ ಇಂಜೆಕ್ಷನ್ ಕೊಡಿಸ್ರೆ ಅವು ಬೆಳವಣಿಗೆ ಆಗ್ತದೆ, ಮತ್ತೆ ಎಚ್ ಎಫ್ ಆಕಳದ್ದು ಬರ್ತದೆ ಕರಾಗೆ. ಹಾಗಾಗಿ ಬ್ರೀಡ್ ಒಳ್ಳೆ ಬರ್ತದೆ, ಮತ್ತೆ ಜಾಸ್ತಿ ಹಾಲು ಕೊಡ್ತದೆ ನಮ್ದು. ನಮ್ದೆಲ್ಲ ಎಚ್ ಎಫ್ ತಳಿ ಆದ್ರಿಂದ ಜಾಸ್ತಿ ಬರ್ತದೆ. ಇಲ್ಲದೆ ಇದ್ರೆ ಈ ಜರ್ಸಿ ಆಕಳಗಲ್ಲವ ಒಂದು 10-15 ಲೀಟರ್ ಹಾಲು ಬರ್ತದೆ ಅಷ್ಟೇ. ಈಗ ನಮ್ದಕ್ಕೆಲ್ಲ 20-22 ಲೀಟರ್ ಹಾಲು ಬರ್ತದೆ ಅದು ಎಚ್ ಎಫ್ ಕ್ರಾಸ್ ಆದ್ರಿಂದ. ಅದು ರೋಗನು ಕಡಿಮೆ, ನಿರ್ವಹಣೆ ಖರ್ಚು ಕಡಿಮೆ, ಖರ್ಚು ಕಡಿಮೆ, ಹಾಲು ಜಾಸ್ತಿ ಬರ್ತದೆ ಅದು. ಅದಕ್ಕೆ ಹಾಲು ಕಟ್ಸಿದ್ರಿ ದನ ಕೊಟ್ಟಡಿ? ಹೌದು. ಅದಕ್ಕೆ ಬಹಳ ಏನು ಅಷ್ಟೊಂದು ಖರ್ಚು ಮಾಡಿಲ್ಲ ಅಥವಾ ಮಾಡಿದ್ರಿ? ಬಹಳ ಒಂದು 5 ಲಕ್ಷ ರೂಪಾಯಿ ಮೇಲೆ ಬಿಲ್ಡಿಂಗ್ ಖರ್ಚಾಗಿದೆ ಅದು. ನಮ್ದು 2012 ಶಿಲೆ ಕಟ್ಟದ್ದು. ಹೌದು ಹೌದು. ಅದಕ್ಕೇನು ಸಹಾಯಧನ ಇತ್ತ? ಅದು ನಬಾರ್ಡ್ನಿಂದ 25% ಸಬ್ಸಿಡಿ ಇತ್ತು. ಅದು ಆ ಸ್ಕೀಮ್ ನಲ್ಲಿ ಮಾಡಿದ್ರೆ ಅದು ಬರಲಿಲ್ಲ ನಮಗೆ ಕಡೆಗೆ, ಅದು ಇದು ಬರಲೇ ಇಲ್ಲ. ನಬಾರ್ಡ್ ಸ್ಕೀಮ್ ನಲ್ಲಿ ಮಾಡೋದಾಗಿತ್ತು. ಅದು 10 ಲಕ್ಷ ರೂಪಾಯಿನ ಒಂದು ಸ್ಕೀಮ್ ಬಂದಿತ್ತು. ಅದು 10 ಲಕ್ಷ ರೂಪಾಯಿನಲ್ಲಿ 5 ಲಕ್ಷ ರೂಪಾಯಿ ನಾವು ಹಾಕೊಳ್ಳೋದು, 5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನು, 1.5 ಲಕ್ಷ ರೂಪಾಯಿ ನಬಾರ್ಡ್ನವ್ರು ಕೊಡ್ತಿರೋದು. ಹಂಗಿತ್ತು. ಹಾ, ಅದು ಕಡೆಗೆ ಅದು ಬಂದಾಗ್ಬಿಡ್ತು, ಸ್ಕೀಮೇ ಬರಲೇ ಇಲ್ಲ ಅದು ಕಡೆಗೆ. ಇದು ರಾಷ್ಟ್ರೀಯ ಹೈನುಗಾರಿಕೆ ಯೋಜನೆ ಅಡಿಯಲ್ಲಿ ಈ ತಾಲೂಕಿಗೆ ಒಬ್ಬರಿಗೆ 1 ಲಕ್ಷ ರೂಪಾಯಿ ಅನುದಾನ ಕೊಡ್ತೀರಲ್ಲ, ಅದು ಒಂದು ಸಲ ಸಿಗಿತು ನಮ್ಗೆ 1 ಲಕ್ಷ ರೂಪಾಯಿ ಅನುದಾನ. ಅದು ಇರಲಿ. ಈಗ ಪ್ರಮುಖವಾಗಿ ಲಾಭದಾಯಕವಾಗಿ ಹೈನುಗಾರಿಕೆ ಮಾಡಬೇಕಾಗಿತ್ತು ಅಂದ್ರೆ ಮೇವನ್ನು ಕೂಡ ನಾವೇ ಬೆಳ್ಕೋಬೇಕು, ಅಂದಾಗ ಮಾತ್ರ ಲಾಭದಾಯಕ. ಎಲ್ಲಾನು ಕೊಂಡ್ಕೊಂತೀವಿ ಅಂದ್ರೆ ಅದು ಸರಿಯಲ್ಲ. ನಾವು ಇಲ್ಲಿ 15 ಗುಂಟೆ ಜಾಗದಲ್ಲಿ ಹುಲ್ಲು ಗಿಡನ ಬೆಳೆದಾಗಿತ್ತು. ನಾವು ಹುಲ್ಲು ಖರೀದಿ ಕಡಿಮೆ, ನಾವು ಜೋಳದ ದಂಟು ತರಿಸ್ತಿದ್ರು ಸಾಗರದಿಂದ, ಜೋಳದ ದಂಟು ಮತ್ತು ಹುಲ್ಲು ಗಿಡ, ಈ ನೆಪಿಯ ಹುಲ್ಲು ಬೆಳೆದಾಗಿತ್ತು ನಾವು. ಇಲ್ಲೂ ಇಲ್ಲ ಕೆಳಗೆ ಸಸಿ ಹಾಕಿನಲ್ಲ, ಅಲ್ಲೇ ಪೂರ್ತಿ ಹುಲ್ಲು ಗಿಡನೇ ಆಗಿತ್ತು. ಅದು ಹುಲ್ಲು ಗಿಡನೇ ಬೆಳೆದದ್ದು ಅಲ್ಲಿ, ಅದೇ ಹುಲ್ಲು ಗಿಡ ತರೋದು ಕಟ್ ಮಾಡಿ ಹಾಕೋದು ಇಲ್ಲಿ. ಹಿಂಗಾಗಿತ್ತು ನಮ್ದು. ಒಂದು 20 ಗುಂಟೆದಲ್ಲಿ ಆ ರೀತಿ ಬೆಳೆದ್ರೆ ಸಾಕಾಗ್ತದೆ, 10-15 ದಿನಕ್ಕೆ ಬೇಕಾದಂಗೆ ಸಾಕಾಗ್ತದೆ. ಅಷ್ಟು ಫಾಸ್ಟ್ ಆಗಿ ಬೆಳೆಯುತ್ತೆ, ಅಷ್ಟು ಫಾಸ್ಟ್. ತಿಂಗಳಿಗೊಂದ್ಸಲ ಬರ್ತದೆ ಅದು ಕಟಿಂಗು. ಪ್ರತಿ ತಿಂಗಳ ಈಗ 30 ಸಾಲ ಮಾಡಿ ಹಾಕೊಂಡ್ರೆ ದಿವಸ ಒಂದೊಂದು ಸಾಲ ಕಟ್ ಮಾಡಿದ್ರು ಲಾಸ್ಟ್ ಕಟ್ ಆದ ನಂತರ ಫಸ್ಟ್ ಇದೇ ಬಂದ್ಬಿಡ್ತದೆ, ಫಸ್ಟ್ ಕಟ್ ಮಾಡೋದು ಬರ್ತದೆ. ಈಗ ಚಿಗುರು ಬಂದ್ಬಿಟ್ಟು, ಚಿಗುರು ಬರ್ತದೆ ಅದು. ತಿಂಗಳಿಗೊಂದ್ಸಲ ಕಟಿಂಗ್ ಬರ್ತದೆ ಅದು. ಒಂದೇ ತರದ್ದು ಹುಲ್ಲು ಕೊಡೋದು ಅಥವಾ ಏಕದಳ ದ್ವಿದಳ ಎರಡನ್ನು ಸೇರಿಸ್ಕೊಟ್ರು ಒಳ್ಳೇದು? ನಾವು ಜೋಳದ ದಂಟು ಮತ್ತು ಹುಲ್ಲು ಗಿಡ ಎರಡು ಮಿಕ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿದ್ರು. ಕಟಿಂಗ್ ಮಿಷನ್ ಇದೆ ನಮ್ದು, ಕಟ್ ಮಾಡಿ ಒಂದು ಎರಡೆರಡು ಬುಟ್ಟಿ ಹಾಕ್ತಿದ್ರು. ಜೋಳದ ದಂಟು ಕೊಟ್ಟು ಒಳ್ಳೆ ಹಾಲು ಬರ್ತದೆ, ಮತ್ತೆ ಹಾಲು ಫ್ಯಾಡು ಬರ್ತದೆ, ಡಿಗ್ರಿನೂ ಒಳ್ಳೆ ಬರ್ತದೆ, ಅದು ಹಾಲು ದಪ್ಪ ಆಗ್ತದೆ. ಮತ್ತೆ ಜೋಳ ಅಂದ್ರೆ ಮೆಕ್ಕೆಜೋಳದ, ಮೆಕ್ಕೆಜೋಳದ ದಂಟು, ಒಣ ದಂಟು, ಅದನ್ನು ತರಿಸಿ ಕಟ್ ಮಾಡಿ ಹಾಕ್ಬೇಕು. ಅದು ಹಾಗೆ ಹಾಕೋಕಾಗೋದಿಲ್ಲ, ಅದು ಕಟ್ ಮಾಡಿ ಹಾಕ್ಬೇಕು. ಎಷ್ಟು ಹಾಕ್ತಿದ್ರು ದಿನ? ದಿವಸ ಒಂದು ಆಕಳಿಗೆ ಬೆಳಿಗ್ಗೆ ಒಂದೂವರೆ ಬುಟ್ಟಿ, ಈ ಬುಟ್ಟಿ ಉಂಟಲ್ಲ, ಒಂದು ಬುಟ್ಟಿ ಒಂದೂವರೆ ಬುಟ್ಟಿ ಹಾಕ್ತಿರು, ಸಂಜೆ ಒಂದೂವರೆ ಬುಟ್ಟಿ, ಹೀಗೆ ಎರಡು ಬುಟ್ಟಿ, ಎರಡು ಮೂರು ಬುಟ್ಟಿ ಇಲ್ಲಕ್ಕ ಒಂದು ದಿವಸಕ್ಕೆ ಹಾಕ್ತು, ಸಾಕಾಗ್ತದೆ ಫುಲ್. ಅದ್ರ ಜೊತೆಗೆ ಮತ್ತೇನ್ರ KMF ದವ್ರು ಕೊಡು ಆಹಾರ ತಿಂಡಿ ಅಂತವಲ್ಲ? KMF ನವ್ರು ಕೊಡೋದು ಹಿಂಡಿ ಹಾಕ್ತರು ನಾವು, ಮತ್ತು ನಾವು ಜಾಸ್ತಿ ನಾವು ಡೈರಿ ಹಾಕೋದಿಲ್ಲ. ಎಂತಕ್ಕಂಥದ್ರೆ ರೇಟ್ ಕಡಿಮೆ KMF ನಿಂದ. ಈಗ ನಾವು ಲೋಕಲ್ ಸೇಲ್ ಮಾಡಿದ್ರೆ ಈಗ 40 ರೂಪಾಯಿ ಲೀಟ್ರಿಗಿದೆ. ಈಗ ನಾವು KMF ಗೆ ಹಾಕ್ರೆ ನಮಗೆ ಕೊಡೋದು ಅವ್ರು 25 ರೂಪಾಯಿ, 5 ರೂಪಾಯಿ ಗೌರ್ಮೆಂಟ್ ಕೊಡ್ತದೆ. ಈಗ ಹಂಗೆ ಮಾಡ್ತಾ ಇದ್ರಿ? ಮೊದಲಿಂದ ನಾವು ಸ್ವಲ್ಪ ಒಂದು ಅರ್ಧ ಜಾಸ್ತಿ ಹಾಲಿತ್ತಲ್ಲ, ಈಗ ಕೆ ಎಮ್ ಎಫ್ಗೆ ಹಾಕ್ತಿದ್ರು ನಾವು. ಈಗ ಮತ್ತೆಲ್ಲೂ ಈಗ ಕಡಿಮೆ ಹಾಲು ಆಗಿದ್ರಿಂದ ಎಲ್ಲೂ ತಕೊಂಡು ಹೋಗಂಗಿಲ್ಲ, ತಕೊಂಡು ಹೋದ್ರೆ ನಮ್ಗೆ ಲಾಸ್ ಆಯ್ತದೆ. ಹಾಗಾಗಿ ಈಗ ಉಳಿದ ಹಾಲನ್ನ ಈಗ ಡೈರಿಗೆ ಹಾಕ್ತಿರೋದು, ಬೆಳಗ್ಗೆ ಸಂಜೆ ಇದ್ದಷ್ಟು ಹಾಲು ಜಡ್ಡಿಗೆ ಹಾಕ್ತಾರೆ. ಈಗ ಹಿಂಡಿ ತಿಂಡಿ ಏನು ಹಾಕಲ್ಲ, ಈಗ ಹತ್ತಿಕಾಯಿ ಹಿಂಡಿ ಹಾಕ್ತಾರೆ. ಹತ್ತಿಕಾಯಿ ಹಿಂಡಿ ಮತ್ತೆ ಗೋಧಿ ಬೂಸ ಮಿಕ್ಸ್ ಹಿಂಡಿ ಎಲ್ಲ ಮೂರು ಮಿಕ್ಸ್ ಮಾಡಿಕೊಡ್ತರು ಬೆಳಗ್ಗೆ ಸಂಜೆ. ಕೊಂಡ್ಕೊಳ್ಳೋದ? ಹೌದು, ಖರೀದಿ ಮಾಡ್ತಾರೋದೆ ಅಂಗಡಿಯಿಂದ. ಕೆ ಎಮ್ ಎಫ್ ಕೊಡ್ತಾರೆ, ಆದ್ರೆ ಅವ್ರದ್ದು ಹಿಂಡಿ ಎಲ್ಲ ಆಕಳಿಗೂ ಸ್ವಲ್ಪ ಸೂಟ್ ಆಗೋದಿಲ್ಲ ಅದು. ಹಾಗಾಗಿ ಹತ್ತಿಕಾಳು ಹಿಂಡಿ ಹಾಕೋದ್ರಿಂದ ಹಾಲು ಜಾಸ್ತಿ ಆಯ್ತದೆ, ಮತ್ತೆ ಡಿಗ್ರಿನೂ ಬರ್ತದೆ. ನಮ್ಮ ಡೈರಿ ಹಾಕ್ಬೇಕಿದ್ರೆ ಈ ಲೋಕಲ್ ಕೊಡ್ಬೇಕಿದ್ರೆ ಡಿಗ್ರಿ ಕೇಳೋದಿಲ್ಲ ಬಿಡಿ, ಡೈರಿ ಹಾಕ್ಬೇಕಿದ್ರೆ ಪ್ಯಾಡು ಡಿಗ್ರಿ ಕೇಳ್ತಾರೆ ಅವರು. ಈಗ ಹತ್ತಿಕಾಳು ಹಿಂಡಿ ಹಾಕೋದ್ರಿಂದ ಸ್ವಲ್ಪ ಡಿಗ್ರಿ ಜಾಸ್ತಿ ಬರ್ತದೆ ಅದು, ಜಾಸ್ತಿ ಹತ್ತಿಕಾಯಿ ಹಿಂಡಿ ಕೊಟ್ಟಿಂದ. ಸೈಲೆನ್ಸ್ ಮಾಡ್ತಿದ್ರಲ್ಲ, ರಸಮೇ ಒಂದು ತಯಾರು ಮಾಡಿ ಹಂಗೆ ಹಾಕೋದು, ಹಂಗೇನು ಪ್ರಯತ್ನ ಮಾಡಿಲ್ಲ? ಅದೇನು ಮಾಡೋಕೆ ಹೋಗ್ಲೇನ್ರಿ, ಆಗಲಿಲ್ಲ ಅದು. ಅದೆಲ್ಲ ಮಾಡಿದ್ರೆ ಅದು ಸ್ವಲ್ಪ ಅದ್ರ ಸಲುವಾಗಿ ಮತ್ತೆ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗ್ತದೆ ಅದು. ಹಾಗಾಗಿ ನಿಮಗೆ ಮೇವೆಂದು ಆಹಾರ ಕೊಡು ಖರ್ಚೇನು ಜಾಸ್ತಿ ಬರಲಿಲ್ಲ? ಇಲ್ಲ ಇಲ್ಲ ಇಲ್ಲ, ನಾವು ಮೇವು ಬೆಳ್ಕೊಬಿಟ್ಟಾಗಿತ್ತು ಸಾಕುವಷ್ಟು ಮೊದಲೇ. ಹಂಗಾಗಿ ಸಿಕ್ಕಾಬಿಟ್ಟೆ ಲಾಭದಾಯಕ ಆಯ್ತು ನಿಮಗೆ? ಲಾಭದಾಯಕನೇ ಆಗಿತ್ತು ಅದು, ಲಾಭ ಆಗಲಿಲ್ಲ ಅಂತ ಹೇಳೋದಿಲ್ಲ, ನಮ್ಗೆ ಲಾಭ ಆಗದೆ ಅದರಿಂದ. ಆದ್ರೆ ಮೇಂಟೆನೆನ್ಸ್ ಮಾಡೋದೇ ಕಷ್ಟ, ಈ ಲೇಬರ್ಸ್ ಸಿಗುವುದೇ ಕಷ್ಟ, ಕೆಲಸ ಮಾಡ್ಕೊಳ್ಳೋಕೆ ಆಗುದಿಲ್ಲ. ಅದಕ್ಕೆ ಕೊಟ್ಟದ್ದು, ಇಲ್ಲದೆ ಇದ್ರೆ ನಾವು ಯಾವಾಗಲೂ ಮಾಡ್ತಾ ಇರ್ತೀರ. ಈಗಲೂ ಈಗ 15-20 ಈ ರೀತಿ ಹಸುಗಳನ್ನು ಸಾಕ್ಬೇಕಂದ್ರೆ ಎಷ್ಟು ಒಬ್ಬರು ಸಾಕು, ಒಂದು ಇಬ್ರು ಬೇಕು? ನಾನೊಬ್ಬನೇ ಮಾಡ್ತಿದ್ದೆ ಅಂತಂಗಂದ್ರೆ, ನಮ್ದು ಎಲ್ಲ ಈಗ ಹುಲ್ಲು ಕಟ್ ಮಾಡೋದು ಮಿಷನು, ಹಾಲು ಕರೆಯೋದು ಮಿಷನು, ಮತ್ತೆ ಡೈರಿ ಹಾಕ್ರೆ ಒಬ್ಬರಿಂದ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ನಾವು ಲೋಕಲ್ ಒನ್ ಅವರ್ ಸೇಲ್ ಮಾಡ್ತಿರು, ಒನ್ ಅವರ್ ಒಂದ್ ದಿವಸಕ್ಕೆ 75-80 ಲೀಟರ್ ಪ್ಯಾಕೆಟ್ ಮಾಡಿ ಒನ್ ಅವರ್ ತಗೊಂಡು ಕೊಟ್ಟು ಬರ್ತಿರು ಐಸ್ಕ್ರೀಮ್ ಅಂಗಡಿಗೆಲ್ಲ. ಒಂದು ಎರಡು ಮಂದಿ ಎರಡು ಲೇಬರ್ಸ್ ಇಟ್ಕೊಂಡು ಮಾಡಿದ್ವಿ ನಾನು, ಒಂದು ವರ್ಷ ಒಂದು ಎರಡು ವರ್ಷ ಎಲ್ಲ ನಾವು ಒಬ್ಬನೇ ಮಾಡಿದ್ದೆ ಅಂತೇಳಿ. ಪ್ಯಾಕಿಂಗ್ ಮಷಿನ್ ಇಟ್ಕೊಂಡಿದ್ದೆ, ಪ್ಯಾಕಿಂಗ್ ಮಿಷಿನ್ ಇದೆ ಸಣ್ಣದು. ಎಷ್ಟು ಅರ್ಧ ಲೀಟರ್? ಒಂದು ಲೀಟರ್, ಅರ್ಧ ಲೀಟರ್ ಒಂದು ಲೀಟರ್ ಪ್ಯಾಕಿಂಗ್ ಸೀಲ್ ಮಾಡೋದು. ಮತ್ತೆ ಈ ಕರೆಂಟ್ ಇಲ್ಲದವಾಗ ಗೆಂಟು ಹಾಕು ಕೊಟ್ಟೆ, ಪ್ಲಾಸ್ಟಿಕ್ ಕೊಟ್ಟೆ ಗೆಂಟು ಹಾಕಿ ಕೊಡೋದು, ಆ ವ್ಯವಸ್ಥೆನೂ ಇತ್ತು ನಮ್ದು. ಕರೆಂಟ್ ಇಲ್ಲ ಅಂತ ತಿಳ್ಕೊಬೇಕು ಅಷ್ಟೇ. ಅಂದ್ರೆ ಫ್ರೆಶ್ ಹಾಲನ್ನ ಒತ್ತೆ ಮಾಡ್ತಿದ್ರಿ? ಹೌದೌದು, ಪ್ರೆಸ್ ಹಾಲೆ ಮಾರೋದು. ಮತ್ತೆ ನಾವು ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಮಾರನೇ ದಿವಸ ಅದೆಲ್ಲ ನಡೆಯುವುದಿಲ್ಲ ಇಲ್ಲಿ. ಯಾರು ಈ ಲೋಕಲ್ ಹಾಲೆಲ್ಲ ಫ್ರಿಡ್ಜ್ನಲ್ಲಿ ಇಟ್ಟದ್ದು ಯಾರು ತಗೊಳ್ಳೋದಿಲ್ಲ. ತಕ್ಕೊಂಡ್ರು ಮತ್ತೆ ಎಲ್ಲರೂ ಸ್ವಲ್ಪ ಒಂದ್ ದಿವಸ ಕರೆಂಟ್ ಶಾರ್ಟೇಜ್ ಆಯ್ತು ಅಂತ ಹೇಳಿದ್ರೆ ಕೆಟ್ಟೋಗ್ಬಿಡ್ತದೆ ಹಾಲು. ಹಾಗಾಗಿ ನಾವು ಇವತ್ತು ಬೆಳಿಗ್ಗೆ ಹಾಲು ಬೆಳಿಗ್ಗೆ ಸೇಲ್ ಮಾಡೋದು, ಸಂಜೆ ನಾಲ್ಕು ಸಂಜೆನೇ ಸೇಲ್ ಮಾಡೋದು. ಹೀಗೆ ಹಾಳು ಸಿಗಲ್ಲ, ಆಳದೇ ಕಷ್ಟ. ಈ ಕೊಟ್ಟಿಗೆ ಕೆಲಸಕ್ಕೆಲ್ಲ ಯಾರು ಹಾಳು ಬರೋದೇ ಕಷ್ಟ. ಈಗ ಈಗ ಈ ಸಗಣಿ ತೆಗೆದು ದನಕ್ಕೆ ಮೈ ತೊಳಿಸೋದು ಅದೆಲ್ಲ ಮಾಡೋದು, ಈಗ ಹಾಲು ತಗೊಂಡು ಹೋಗ್ಲಿಕ್ಕೆ ಅದಕ್ಕೆಲ್ಲ ಬರ್ತರು, ಬಾಕಿ ಕೆಲಸ ಮಾಡೋಕೆ ಯಾರು ಬರುವುದಿಲ್ಲ ಅಲ್ಲಿ, ಅದೇ ಕಷ್ಟ ಆಗದೆ. ಈಗ ಸಗಣಿ ಗೊಬ್ಬರ ಆದ್ಮೇಲೆ ಏನ್ ಮಾಡ್ತಿದ್ರಿ? ನಮ್ದು ಭಾಗ ಆಯ್ತು ಉಂಟಲ್ಲ ಕೃಷಿ, ಈಗ ನಮ್ದು ಅಡಿಕೆ ಗಿಡಕ್ಕೆ ಎಷ್ಟು 2 ಎಕರೆ ಚಿಲ್ಲರಿ ಉಂಟು ಭಾಗ ಆಯ್ತಾನೆ ಅಲ್ಲ, ಅದೇ ಸಗಣಿ ಗೊಬ್ಬರ. ನಾವು ಮೊದ್ಲ ಜಾಸ್ತಿ ದನ ಇದ್ದವಾಗ ನಾ 7-8 ಟ್ರಿಪ್ ಸಗಣಿ ಮಾರಾಟ ಮಾಡ್ತಿದ್ರು ಬುಟ್ಟಿಗೆ 50 ರೂಪಾಯಿನಂತೆ. ನಮ್ಗೆ ಜಾಸ್ತಿ ಆಗಿ ಮಾರಾಟ ಮಾಡ್ತಿರು ನಾವು. ಅದ್ರ ಎಷ್ಟು ಲಕ್ಷಗಟ್ಟಲೆ ಹಾಕಿತ್ತ? ಇಲ್ಲ, ಒಂದು 4-5 ಬುಲೋರೋ ಗಾಡಿ ಆಗ್ತಿತ್ತು, ಒಂದು ಬುಲೋರೋಗ ಒಂದು 50 ಬುಟ್ಟಿ ಹಿಡಿತಿತ್ತು. ಒಂದು 15-20 ಸಾವಿರ ರೂಪಾಯಿ 25 ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸಗಣಿಯಿಂದ ಸಿಗ್ತಿತ್ತು ನಮಗೆ. ಮತ್ತೆ ವರ್ಷ 2 ಆಕಳ ಒಂದೊಂದು ಕೊಟ್ಟು ಅಂತ ಬಂದು ಅಂದ್ರೆ ಅವನು ಕೂಡ ಮಾರಾಟ ಮಾಡೋದಿರುತ್ತೆ, ಇಲ್ಲಾಂದ್ರೆ ಅವನ್ನು ಬೆಳೆಸಿ ಮತ್ತೆ ಅದರಿಂದ ಉತ್ಪಾದನೆ ತೆಗೆದು ಇರುತ್ತೆ. ನೀವು ಕರ ಮಾರ್ತಿದ್ರು ಅಥವಾ ಹಂಗೆ ಬೆಳೆಸ್ತಾ ಇದ್ರು? ಹೇಗೆ ನಾವು ಕರ ಎಲ್ಲ ಬೆಳೆಸುವುದೇ ಜಾಸ್ತಿ ಆಗಿತ್ತು, ಕರ ಕೊಡುವುದೇ ಇಲ್ಲ ಯಾರಿಗೂ, ಬೆಳೆಸೇ ಕೊಡುದು ಮತ್ತೆ ಹಾಕಿದ್ಮೇಲೆ ಕೊಡುದು. ಮತ್ತೆ ಸಂಖ್ಯೆ ಜಾಸ್ತಿ ಹಾಕೊಂತ ಹೋಗುತ್ತೆ ಪ್ರತಿ ವರ್ಷ, ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡ್ಕೊಳಕ್ ಆಕಿತ್ತ? ಹೌದು, ಈಗ ಒಂದು 4 ದನ ಕರ ಹಾಕಿದ ದನ ಇದ್ದ ಕೂಡಲೇ ಮತ್ತೊಂದು 2-3-4 ಈ ಸಣ್ಣ ಕರುಗಳಿದ್ರೆ ಅವು ಸಂಗಡನೆ ಇವ್ರದ್ದು ಮೇಂಟೆನೆನ್ಸ್ ಅದ್ರಲ್ಲ ಸೇರೋಗ್ಬಿಡ್ತಿತ್ತು. ಅದು ನಾವು ಇವಕ್ಕೆ ಎಷ್ಟು ತಂದು ಹಾಕ್ಬೇಕು ಹೇಳುದಿಲ್ಲ, ಹಾಲು ಕೊಡುವ ದನದ ಸಂಗಾತಿ ಇದ್ರದ್ದು ಖರ್ಚು ಹೋಗ್ಬಿಡ್ತದೆ. ನಾವು ಎಕ್ಸ್ಟ್ರಾ ತಂದು ಕರುಗಳನ್ನು ಬೆಳೆಸಿದ್ರೆ ಅವಾಗ ನಾವು ಪೂರ್ತಿ ಕಂಪ್ಲೀಟ್ ಕೊಟ್ಟೆ ತಂದು ಹಾಕಬೇಕಾಗ್ತದೆ. ಯಾಕಂದ್ರೆ 20 ಆಕಳ ನಿಲ್ಲಕ್ಕೆ ಮಾಡಿದಂತ ಜಾಗದೊಳಗೆ ಈ ಕರುನು ಬಿಟ್ರೆ ಒಂಥರ ಇಕ್ಕಟ್ಟಾಗುತ್ತ. ನೀವು ಒಂದು ಶೆಡ್ ಹಾಕಿರ್ತೀರಿ 20 ಆಕಳಕ್ಕೆ, ಅಲ್ಲಿ ಮತ್ತೆ ಹುಟ್ಟಿದಂತ ಎಲ್ಲ ಕರುನು ಅಲ್ಲೇ ಬಿಟ್ರೆ ಸ್ವಲ್ಪ ತೊಂದರೆ ಆಗತ್ತಂತ. ಇಲ್ಲ, ಒಂದೊಂದು ಆಕಳ ಕೊಡ್ತಾ ಇರ್ತಾರಲ್ಲ, ಈಗ ಸ್ವಲ್ಪ ಒಳ್ಳೆ ಬಂದದ ಮಾತ್ರ ಇಟ್ಕೋತಾರೆ ನಾವು. ಈಗ ಸ್ವಲ್ಪ ಏನಾದ್ರು ಸ್ವಲ್ಪ ಹಾಲು ಕಡಿಮೆ ಬಂದ್ರೆ ಅಥವಾ ಏನಾದ್ರು ತೊಂದರೆ ಆದ್ರೆ ಕೊಟ್ಬಿಡ್ತು ನಾವು ಹೊರಗೆ. ಹಾಗಾಗಿ ಈಗ ಒಂದು 3-4 ಕರ ಹಾಕ್ತಪ್ಪ. ಈಗ ನಾವು ಈಗ ಎಲ್ಲ ಇಂಜೆಕ್ಷನ್ ಕೊಟ್ಟು ಕರುಗಳು ಸಕ್ಸಸ್ಫುಲ್ ಆಗ್ಬಿಡ್ತೆ ಅಂತ ಹೇಳಕ್ ಸಾಧ್ಯ ಆಗೋದಿಲ್ಲ. ಒಂದೊಂದು ಸ್ವಲ್ಪ ಬಾರಿಕಾಗಿ ವೀಕಾಗಿ ಇದಾಗಿ ಸ್ವಲ್ಪ ಹಾಲು ಕಡಿಮೆ ಬರೋದು ಇಂಥದ್ದೆಲ್ಲ ಮಾರಾಟ ಮಾಡಿಬಿಡ್ತಾರೆ ಅವ್ರು. ನಾವು ಅವಾಗ ಅವಾಗ ಗಂಡು ಕೊರಗೆ ಹುಟ್ಟಿತು ಅಂದ್ರೆ ಗಂಡು ಕರ ಹುಟ್ಟಿತು ಅಂದರೆ ಸ್ವಲ್ಪ ಮಾಡ್ತರು ನಾವು. ಇಲ್ಲೇ ಇದ್ರೆ ಈಗ ಯಾರು ದಲ್ಲಾಳಿಗಳಿಗೆ ಅವರು ಈಗೆಲ್ಲರೂ ಈ ಎಳಗಂದಿ ಆಕಳ ತರ್ತಾರಲ್ಲ ಕರಗಿರ ಸುತ್ತೋಗ್ಬಿಡ್ತದೆ ಆವಾಗೆಲ್ಲರೂ ತಗೊಂಡೋಗ್ತಾರೆ ಅವರು. ಹಿಂಗೆ ಕೊಡೋದು ನಮ್ಮ ಕೊಟ್ಟಿಗೆ ಗಂಡು ಕರ ಹಾಕೋದೇ ಕಡಿಮೆ. ನಮ್ದು ಈ ಸರ್ವಿಸ್ನಲ್ಲಿ ಒಂದು ಮೂರ್ನಾಲ್ಕು ಗಂಡು ಕರ ಹಾಕಿದ್ದೇನು ಅಷ್ಟೇ. ಹಾ, ಬಾಕಿ ಅಷ್ಟು ಹೆಣ್ಣು ಕರನೇ ಹಾಕೋದು. ಈ ಸಗಣಿ ಇಷ್ಟೆಲ್ಲಾನು ಹಾಕ್ತಿದ್ರು ಪ್ರತಿ ವರ್ಷ. ಅಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗಿ ಉತ್ಪಾದನೆ ಜಾಸ್ತಿ ಆಗೋದು ಹಂಗೇನ್ರ ಆಯ್ತಾ ಬೆಳೆಗಳಲ್ಲಿ? ಬೆಳೆಗಳಲ್ಲಿ ಈಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಬೆಳೆಗೆ ಒಳ್ಳೆ ಆಗ್ತದೆ, ಪೀಕ್ ಒಳ್ಳೆ ಬರ್ತದೆ. ಈ ಅದಕ್ಕೀಗ ಸ್ವಲ್ಪ ಬರೀ ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ಒಂದ್ಸಲ ಒಂದು ವರ್ಷ ಎರಡು ವರ್ಷ ಪೀಕ್ ಬರ್ತದೆ, ಬಿಟ್ಟರೆ ಕ್ರಮೇಣ ಅದು ಹೋಗ್ಬಿಡ್ತದೆ. ಈ ವರ್ಷ ಒಂದು ಕೆ ಜಿ ಒಂದು ಮಾರ್ಕ್ ಹಾಕ್ರೆ ಬರುವ ವರ್ಷ ಎರಡು ಕೆ ಜಿ ಹಾಕ್ಬೇಕು. ಈ ಸೊಪ್ಪಿನ ಗೊಬ್ಬರ ಹಾಗಲ್ಲ, ಈ ವರ್ಷ ಒಂದೊಂದು ಬುಟ್ಟಿ ಹಾಕ್ರೆ ಬರುವ ವರ್ಷ ಒಂದು ಹಾಕ್ತಿದ್ರೆ ಒಂದೇ ಲೆವೆಲ್ ಇಳುವರಿ ಕೊಡ್ತಾನೆ ಇರ್ತದೆ ಅದು. ಹಾಗೆ ಈ ಸರ್ಕಾರಿ ಗೊಬ್ಬರ ಹಾಕ್ರೆ ಒಂದು ವರ್ಷ ಜಾಸ್ತಿ ಆಗ್ಬೇಕು, ಈ ವರ್ಷ ಸ್ವಲ್ಪ ಹಾಕ್ರೆ ಮಾರನೇ ವರ್ಷ ಅರ್ಧ ಕೆ ಜಿ ಜಾಸ್ತಿ ಆಗ್ಬೇಕು, ಮತ್ತೆ ಅದು ಕ್ರಮೇಣ ಅದು ಎಲ್ಲ ಆಗ್ಬಿಡ್ತದೆ. ಈ ಹೈನುಗಾರಿಕೆ ಮಾಡಿನ ಏನ್ರ ಆಸ್ತಿ ಮಾಡಿದಿರ? ಇಲ್ಲ, ಹೈನುಗಾರಿಕೆ ಮಾಡಿ ಏನೋ ನಾವು ಇದು ಮಾಡಕ್ ಹೋಗ್ಲಿಲ್ಲ. ಏನ್ ಮಾಡ್ತೀರ ಅಷ್ಟು ದುಡ್ಡು? ಅಷ್ಟು ದುಡ್ಡು ಅಂತಂದ್ರೆ ಮೇಂಟೆನೆನ್ಸ್ ಈ ಹೈನುಗಾರಿಕೆ ಎಲ್ಲ ಸಿಗ್ಬಿಟ್ಟು ಖರ್ಚಿರ್ತೀಯಲ್ಲ. ಅದು ಈ ಜೋಳದ ದಂಡ್ ತರೋದು, ಹಿಂಡಿ ತರೋದು, ಬಾಕಿ ದನಗಳಿಗೆ ಮೇಂಟೆನೆನ್ಸ್ ಎಲ್ಲ ಇರ್ತದೆ. ಅದು ಲಾಭದಾಯಕ ಅನ್ಸಲ್ಲ? ಲಾಭದಾಯಕ ಅಂತ ಹೇಳಿದ್ರೆ ಏನು ಕೈಯಿಂದ ಹಾಕ್ಬೇಕೋದಿಲ್ಲ, ಅಂಥದ್ದು ಏನು ಉತ್ಪನ್ನ ಹಣ ಮಾಡ್ಲಿಕ್ಕೂ ಆಗುದಿಲ್ಲ ಯಾ ಹೈನುಗಾರಿಕೆಯಲ್ಲಿ. ಈಗ ಅಷ್ಟೆಲ್ಲ ಮಾಡಿದ್ರು ಬಹಳಷ್ಟೆಲ್ಲ ಹಣ ಉಳಿಸಲಿಕ್ಕೆಲ್ಲ ಆಗುದಿಲ್ಲ. ಅದು ಲಕ್ಷ ಗಂಟ್ಲೆ ಆಗಲ್ಲ, ಲಕ್ಷ ಗಂಟ್ಲೆ ಎಲ್ಲ ಆಗುದಿಲ್ಲ. ಇದರಲ್ಲಿ ಬಹಳ ಕಷ್ಟ ಅದ. ಅದು ಆದ್ರೂ ಮಾಡ್ತಾ ಇದ್ರು ಮುಂದೆ, ಆದ್ರೂ ನಮಗ್ ಬೇಕಲ್ಲ. ಈಗ ನಮಗೆ ಕೃಷಿ ಭಾಗ ಇತ್ತಿದ್ದವ್ರಿಗೆ ಹೈನುಗಾರಿಕೆ ಒಂದು ಭಾಗ ಅದು. ಈಗ ನಮಗೆ ಹೈನುಗಾರಿಕೆ ಬಿಟ್ಟರೆ ನಮ್ದು ಅಡಿಕೆಗೆ ಮರಕ್ಕೆ ಹೊಟ್ಟೆಗೆ ಇರುವುದಿಲ್ಲ, ದುಡ್ಡು ಕೊಟ್ಟೆ ತಕ ಬರ್ಬೇಕಾಗ್ತದೆ ನಾವು ಸಗಣಿ ಗೊಬ್ಬರನ. ಅದೇ ಲಾಭದಾಯಕ, ಅದಕ್ಕೆ ನಾವು ಮಾಡೋದು. ಅದು ಈಗ ಅಡಿಕೆ ಎಷ್ಟು ಸಿಗ್ತಾ ಇದೆ ಎರಡು ಎಕರೆಯಲ್ಲಿ? ಎರಡು ಎಕರೆಯಲ್ಲಿ ನಮ್ದೊಂದು 2 ಲಕ್ಷ ಅಡಿಕೆ ಸಿಗ್ತದೆ. ಮತ್ತೆ ಒಳ ಬೆಳೆಗಳನ್ನು ಕಾಳುಮೆಣಸು ಹಾಕ್ತಾರೆ, ಬಾಳೆ ಹಾಕ್ತಾರೆ, ಜಾಯಿಕಾಯಿ ಹಾಕ್ತಾರೆ, ಇಂಥವೆಲ್ಲ? ಜಾಯಿಕಾಯಿ ಇದೆ, ಕಾಳುಮೆಣಸು ಇದೆ, ಮತ್ತೆ ಬಾಳೆ. ಹೇಗೆ ಜಾಯಿಕಾಯಿ ಕಾಳುಮೆಣಸು ಹೇಗೆ ಅನಿಸುತ್ತೆ ನಿಮಗೆ? ಕಾಳುಮೆಣಸು ಅಡ್ಡಿಲ್ಲ, ಕಾಳುಮೆಣಸು ಒಂದು ಕ್ವಿಂಟಲ್ 1.5 ಕ್ವಿಂಟಲ್ ವರೆಗೆ ಮಾಡಿದ್ದೆ ನಾನು. ಒಂದ್ಸಲ ಎಲ್ಲ ಒಂದು ರೋಗ ಬಂದು ಹೋಗ್ಬಿಡಿತ್ತು. ಈಗ ಮತ್ತೆಲ್ಲ ಸ್ವಲ್ಪ ಫಾರಂ ಗಿಡ ತಂದು ಕಳೆದ ವರ್ಷ ಹಾಕಿದೆ. ಕಳೆದ ವರ್ಷ ಒಂದು 50 ಕೆಜಿ ಆಗಿತ್ತು ಕಾಳುಮೆಣಸು, ಈ ವರ್ಷ ಒಂದು 50 ಕೆಜಿ 75 ಕೆಜಿ ಆಗುದು. ಹೇಗೆ ಮಾರಾಟ ಮಾಡೋದು? ಈಗ ಕಡಿಮೆ ಆಗಿದೆ, ಕಳೆದ ವರ್ಷ ಕೆಜಿ 300 ರೂಪಾಯಿನ ಮಾರಿದೆ. ರೇಟ್ ಕಡಿಮೆ ಅನ್ಸುತ್ತ 300 ರೂಪಾಯಿ ಕೆಜಿ? ಹೌದು, 700-800 ರೂಪಾಯಿ ಆಗಿತ್ತು ಕೆಜಿಗೆ 2-3 ವರ್ಷ ಮೊದಲೇ. ಕಡೆಗೆ 500 ರೂಪಾಯಿ ಬಂದಿತ್ತು, ಈಗ ಕಳೆದ ವರ್ಷ 300 ರೂಪಾಯಿಗೆ ಬಂದಿತ್ತು, 250-280 ರೂಪಾಯಿವರೆಗೂ ಆಗಿತ್ತು. ಯಾಕಂದ್ರೆ ಇಳುವರಿ ಕಡಿಮೆ ಬರ್ತಾ ಇದೆ, ರೇಟ್ ಜಾಸ್ತಿ ಆಗಬೇಕಾಗಿತ್ತು. ಇಳುವರಿನೂ ಕಡಿಮೆ ಆಗಿದೆ, ರೇಟೂ ಕಡಿಮೆ ಆಗಿದೆ ಅಂದ್ರೆ ಅದು ಯಾಕಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಜಾಯಿಕಾಯಿ ಹೇಗೆ ಅನ್ಸುತ್ತೆ? ಜಾಯಿಕಾಯಿ ನಮ್ ಜಾಸ್ತಿ ಇಲ್ಲ, ಸ್ವಲ್ಪ ಗಿಡ ಹಾಕಿದೆ, ಇನ್ನು ಸರಿಯಾಗಿ ಫಲ ಬರಲಿಲ್ಲ ಅದೆಲ್ಲ. ಈ ಒಂದು ಸ್ವಲ್ಪ ಒಂದು ಗಿಡಕ್ಕೇನು ಸ್ವಲ್ಪ ಫಲ ಬಂದಿತ್ತು ಅಷ್ಟೇ, ಒಂದು 25 ಗಿಡ ಅದೆ ಜೈಕಾಯಿ ಗಿಡ, ಪೂರ್ತಿ ಫಲ ಬರಲಿಲ್ಲ ಅದು. ಎಷ್ಟು ವರ್ಷ ಆಯ್ತು ಹಾಕಿ? 1 ವರ್ಷ ಚಿಲ್ಲರೆ ಆಯ್ತು ಹಾಕಿ ಅಷ್ಟೇ. ಮೂರು ವರ್ಷಕ್ಕೆ ಬರ್ತದೆ ಅದು. ಒಂದು ವರ್ಷ ಈಗ ಈ ಮಳೆಗಾಲ ಬಂದ್ರೆ 2 ವರ್ಷ ಮುಗೀತು. ಅಡಿಕೆ ಏನು ತೊಂದರೆ ಮಾಡಿಲ್ಲ ಅದೆಲ್ಲ? ಇಲ್ಲ, ಸೈಡ್ಗಿದೆ ಅದು. ಅದು ಜಾಸ್ತಿ ಬಿಸಿಲು ಬೀಳಬಾರ್ದು, ಕಡಿಮೆನು ಬೀಳಬಾರ್ದು ಅಂತ ಅದಕ್ಕೆ ತೋಟದ ಮಧ್ಯದಲ್ಲಿ ಹಾಕಲ್ಲ, ಸೈಡ್ ಸೈಡ್ ಹಾಕ್ತರು. ಸೈಡ್ ಹಾಕಿದ್ರೆ ನಡೀತದೆ. ನೆರಳು ಬೀಳುತ್ತ ಅದ್ರ ಮೇಲೆ? ಬೀಳುತ್ತದೆ, ನೆರಳು ಬೀಳುತ್ತದೆ, ಬಿಸಿಲು ಹೊಡಿತದೆ ಅದಕ್ಕೆ. ಬಾಳೆಯಿಂದ? ಬಾಳೆಯಿಂದ ಅಡ್ಡಿಲ್ಲ, ವಾರಕ್ಕೊಂದು 1,500 ರೂಪಾಯಿ ಬರ್ತಿರ್ತದೆ. ನಮ್ದೆಲ್ಲ ಕರಿಬಾಳೆ, ಮಿಟ್ಗ, ಮೈಸೂರು ಈ ಹಣ್ಣಿಗೆಲ್ಲ ಒಳ್ಳೆ ರೇಟ್ ಉಂಟಲ್ಲ. ಈಗ ಒಂದು ಕರಿಬಾಳೆಗೆ 2-2.5 ರೂಪಾಯಿಗೆ ಒಂದು ಕರಿಬಾಳೆ ಹೋಗ್ತದೆ. ಈ ಮೈಸೂರೆಲ್ಲ 100-80 ರೂಪಾಯಿ 100 ರೂಪಾಯಿನಂಗೆ ಹೋಗ್ತದೆ. ಇಲ್ಲಿ ಅರಣ್ಯದಲ್ಲಿ ಮಧ್ಯೆ ಇದ್ದಾಗ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇದೆ, ಅಷ್ಟೊಂದು ಬಹಳ ಕಷ್ಟ ಆಗುತ್ತೆ ನಿರ್ವಹಣೆ ಅಂತಾರೆ. ಇಲ್ಲಿ ಸ್ವಲ್ಪ ಕಾಡು ಕಡಿಮೆ, ಇಲ್ಲಿ ಬಾಕಿ ಹಂದಿ ಕಾಟ ಇದೆಲ್ಲ ಸ್ವಲ್ಪ ಇಲ್ಲ, ಮಂಗನ ಕಾಟ ಇದೆಲ್ಲ ಇಲ್ಲ. ನಮ್ಗೆ ಸ್ವಲ್ಪ ಇಲ್ಲಿ ಅಡವಿ ಸ್ವಲ್ಪ ದೂರ ಆಗ್ತದೆ, ಹಾಗಾಗಿ ನಮಗೆ ಅಂಥದ್ದೇನು ಸಮಸ್ಯೆ ಇಲ್ಲ ಇಲ್ಲಿ. ಮತ್ತೆ ತರಕಾರಿ ಬೆಳೆಯೋದು, ಹಣ್ಣು ಹಂಪಲ ಬೆಳ್ಕೊಳ್ಳೋದು, ಹೂ ಬೆಳೆಯೋದು ಇಂಥವೇನಾದ್ರು? ತರಕಾರಿನೆಲ್ಲ ಸ್ವಲ್ಪ ಮೊದಲು ಮಾಡ್ತಿದ್ರು, ಈಗ ಮಾಡೋದಿಲ್ಲ. ಈಗ ನಮ್ದಲ್ಲೊಂದು ಬ್ಯಾಣ ಉಂಟು, ಅದರಲ್ಲಿ ಬೇರೆ ಜನ ತರಕಾರಿ ಮಾಡ್ತಾರೆ. ಒಂದು ಈ ಗುತ್ತಿಗೆ ಇದು ಮಾಡ್ಕೊಂಡು ಮಳೆಗಾಲಷ್ಟು ಇದು ಮಾಡ್ಕೊಂಡು ಬೇರೆ ತರಕಾರಿ ಮಾಡ್ತಾರೆ. ನಮ್ದು ಮಲ್ಲಿಗೆ ಗಿಡ ಉಂಟು, ಮತ್ತೆ ಮಲ್ಲಿಗೆ ಗಿಡ ಇದೆ. ಒಂದು 2-3 ವರ್ಷ ಆಯ್ತು ಹೆಂಗಸರು ಮಲ್ಲಿಗೆ ಗಿಡ ಮಾಡ್ಕೊಂಡು, ಒಂದು 25 ಬುಡ ಇದೆ. ಆದ್ರಿಂದ ದಿನಾನು ಮಲ್ಲಿಗೆ ಸಿಗುತ್ತೆ? ಸಿಗ್ತದೆ ದಿನ. ಅದಕ್ಕೆ ಎಷ್ಟು ಸಿಗುತ್ತೆ ದುಡ್ಡು? ಅದು ಈಗ ಮಾರ್ಕೆಟ್ ಇದ್ದ ಇವಾಗ ಒಂದು ದಿವಸ ಒಂದು ಫೂಟಿಗೆ 10 ರೂಪಾಯಿ ಬಂದ್ರು ಬಂತು, 100 ರೂಪಾಯಿ ಆದ್ರೂ ಆಯ್ತು. ಈ ಸೀಸನ್ನಲ್ಲೆಲ್ಲ ಒಂದು ಫೂಟಿಗೆ 100-150-200 ರೂಪಾಯಿ ಆಗ್ತದೆ. ಈಗ ಮಳೆಗಾಲದಲ್ಲೆಲ್ಲ 10-15 ರೂಪಾಯಿ ಆದ್ರೂ ಆಯ್ತು. ಹೀಗೆ ಮಾರ್ಕೆಟ್ ಯಾವ ರೀತಿ ಅದೇ ಆ ರೀತಿ ರೇಟ್ ಬರ್ತದೆ. ಅದು ಅಂದ್ರೆ ಕಡಿಮೆ ಹೂ ಸಿಗುವಂತ ಸಂದರ್ಭದೊಳಗೆ ಜಾಸ್ತಿ ಬರುತ್ತೆ, ರೇಟ್ ಜಾಸ್ತಿ ಸಿಗ್ತದೆ. ಈ ಜಾಸ್ತಿ ಹೂ ಸಿಗುವಂತ ಕಟ್ಟ ಆದ್ಮೇಲೆ ರೇಟ್ ಕಡಿಮೆ ಆಗ್ಬಿಡ್ತದೆ. ಹೀಗೈತೆ. ಎಷ್ಟು ಮೊಳ ಸಿಗ್ಬೋದು ನಿಮ್ಗೆ ಹೂ? ಅದು ದಿವಸಕ್ಕೆ ಒಂದು 10 ಮೊಳ ಕೊಯ್ದೆ ನಾವು ಬ್ಯಾಸ್ಗೆ ಸೀಸನ್ ಅಲ್ಲೆಲ್ಲ. ಅದ್ ಒಮ್ಗೆ ಯಾರಿಗಾರ ಕೊಟ್ಟು ಬಿಡೋದ ಅಥವಾ ನೀವೇ ಮಾರೋದು? ಹೇಗೆ? ನಾವು ಅವ್ರಿಗೆ ಕೊಟ್ಟು ಬಿಡೋದೆ. ನಾವೇ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಐತೆ, ಆದ್ರೆ ನಮ್ಗೆ ಅಲ್ಲಿ ಹೋಗಿ ಹೊನ್ನವರು ಹೋಗಿ ಮಾರ್ಲಿಕ್ಕೆಲ್ಲ ಆಗುದಿಲ್ಲಲ್ಲ. ಇಡ್ಗುಂಜಿಯವರೊಬ್ರು ಹೊನ್ನವರದಲ್ಲಿ ಹೂ ಮಾಡ್ತಾರೆ ಕಿರಣ್ ಅಂತೇಳಿ, ಅವರಿಗೆ ಕೊಡ್ತಾರೆ. ನಾವು ಮಾಲೆ ಮಾಡೇ ಕೊಡುದು? ಹೌದು, ಮಾಲೆ ಕಟ್ಟಿ ಮಾಲೆ ಮಾಡೇ ಕೊಡುದು ಫೂಟ್ ಲೆಕ್ಕದಲ್ಲಿ. ಮೊಳ ಲೆಕ್ಕದಲ್ಲಿ ನಮ್ದೇ ಮೊಳ ಲೆಕ್ಕದಲ್ಲಿ ತಗೊಳ್ತಾರೆ, ಅವ್ರ ಫೂಟ್ ಲೆಕ್ಕದಲ್ಲಿ ಮಾರ್ತಾರೆ. ಈ ಇದೆಲ್ಲ ಈ ನಿಸರ್ಗ ಜೀವಿಗಳ ಜೊತೆ ಗಿಡಗಳ ಜೊತೆ ಬದುಕ್ತಾ ಇದ್ದೀರಿ, ಕೃಷಿ ಮಾಡ್ಕೋಂತ ನಕ್ಕೋಂತ ಇದ್ದೀರಿ, ಏನನ್ಸುತ್ತೆ ಕೃಷಿ ಬದುಕು? ಈ ನೌಕರಿಕ್ಕಿಂತ ನಮ್ಮ ಕೃಷಿ ಬದುಕು ಒಳ್ಳೆ ಖುಷಿದಾಯಕ ಬದುಕು. ಇದು ನಮ್ದು ಸ್ವತಂತ್ರ ಬದುಕು. ಈಗ ನಾವು ಮೊದಲಿಂದು ಕೃಷಿ ಮಾಡ್ಕೊ ಬಂದವರಿಗೆ ಈ ನೌಕರಿ ಅಂತ ಹೇಳಿದ್ರೆ ಒಂಥರ ಜೈಲ್ ಶಿಕ್ಷೆ ಅನುಭವಿಸಿದಂಗೆ ಆಗ್ತದೆ. ಯಾಕಂದ್ರೆ ಒಂದು ಆಫೀಸ್ನಲ್ಲಿ ಒಂದು ಕೆಲಸದಲ್ಲಿ ಒಂದು ದಿವಸ ಅಲ್ಲನೇ ಇರಬೇಕು. ನಮ್ಗೆ ಹಾಗಲ್ಲ. ಇವತ್ತು ಈಗ ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವತಂತ್ರ ಜೀವಿಗಳು ನಾವು. ಒಂದಿನ ಬೇಸರಕ್ಕೆ ಮಲ್ಕೊಂಡ್ರು ನಮ್ಗೆ ಕೇಳೋರು ಯಾರು ಇಲ್ಲ. ಈಗ ನಾವು ಆಫೀಸ್ ನೌಕರಿ ಇದ್ದವ್ರು ಒಂದ್ ದಿವಸ ಮಲಗಿದ್ರು ಮಾರ ದಿವಸ ಯಾಕೆ ಬರಲಿ ಅಂತೇಳಿ ನಾವು ಅವ್ರ ಜಾಬ್ ಕೊಡ್ಬೇಕು. ಹಾಗಾಗಿ ಈ ಕೃಷಿ ಜೀವನ ಅದೆಯಲ್ಲ, ಒಳ್ಳೆ ಮಾಡ್ಕೊಂಡ್ರೆ ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ಇದರಲ್ಲಿ ಏನೋ ಸಾಧನೆ ಮಾಡೋಕ್ಕಾಗೋದಿಲ್ಲ, ನೆಮ್ಮದಿಗೆ ಊಟಕ್ಕೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅದು ಗದ್ದೆನೂ ಮಾಡ್ತೀರಿ? ಇಲ್ಲಿ ಗದ್ದೆ ಮೊದಲಿತ್ತು, ಒಂದು 2-2.5 ಎಕರೆ ನಮ್ದು, ನಮ್ಮ ಅಣ್ಣಂದು ನಮ್ದು ಎಲ್ಲ ಜಮೀನು ಇದೆ. 2-2.5 ಎಕರೆ ಗದ್ದಿನೇ ಇತ್ತು ನಮ್ದು. ಗದ್ದಿ ನೆಟ್ಟಿ ಮಾಡಿ ಕೊಯ್ಲು ಎಲ್ಲ ಮಾಡ್ತಿರೋ ನಾವು. ಈಗೆಲ್ಲ ಭಾಗಾಯ್ತು ಮಾಡ್ಬಿಟ್ಟಾಯ್ತು. ಈಗ ಭಾಗಾಯ್ತು ಮಾಡಿದೆ. ಅಡಿಕೆ ತೆಂಗು ಎಲ್ಲ ಇದು ಮಾಡ್ಬಿಟ್ಟಾಯ್ತು. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಮಕ್ಕಳು ಒಬ್ಬನೇ ಮಗ, ಮನೇಲೇ ಆಯ್ತಾ ಕಲ್ಕರಿ ಅದೇನು ಒಂದು ಮತ್ತೆ ಇಲ್ಲಂದ್ರೆ. 3 ಜನ ಹುಡುಗಿಯರಾಗಿರು, 2 ಜನರ ಮದ್ವೆ ಆಗಿದೆ. ಒಬ್ಳು ನರ್ಸ್ ಇದ್ದಾಳೆ ಕುಮಟಾ ಗವರ್ಮೆಂಟ್ ಹಾಸ್ಪಿಟಲಲ್ಲಿ. ಅವಳು ಗಂಡ ಕಾಲೇಜ್ ಲೆಕ್ಚರ್ ಇದ್ದಾನೆ ಕುಮಟಾದಲ್ಲಿ. ಮತ್ತೊಂದು ಹುಡುಗಿ ಇದು ಹುಬ್ಳಿ ಕೊಟ್ಟಿದೆ, ಅವಳು ಗಂಡ ಇಂಜಿನಿಯರ್ ಇದ್ದಾನೆ ಪುಣಾದಲ್ಲಿ. ಇವಳು MPED ಆಗಿತ್ತು ಇವಳದು. ಈಗ ಮತ್ತೊಬ್ಳು ಹುಡುಗಿ ಮದುವೆಗೆ ಇದ್ದಾಳೆ, ಅವಳದು MCOM ಆಗಿದೆ. ಅವಳು ಬೆಂಗಳೂರದಲ್ಲಿ ಇದ್ದಾಳೆ. ಓದ್ಸಿದ್ರಿ? ಆದ್ರೆ ಗಂಡು ಮಗನ ಓದಿಸಿಲ್ಲ. ಗಂಡು ಮಗ PUC ಮುಗಿಸಿ ನಂತರ ಮಿಲಿಟರಿ ಸೆಲೆಕ್ಷನ್, ಮಿಲಿಟರಿಗೆ ಹೋಗಿದ್ದವನು. ಮಿಲಿಟರಿಗೆ ಹೋಗಿ ಒಂದು 6 ತಿಂಗಳು ಟ್ರೈನಿಂಗ್ ಮುಗಿಸಿ ಆನಂತರ ಬಂದ್ಬಿಟ್ಟ. ಮತ್ತೆ ನಾವು ಮಧ್ಯಮ ಆಗ ಅಂತೇಳಿ ಕಳ್ಸಕ್ ಹೋಗ್ಲೇ ಇಲ್ಲ ಮತ್ತೆ ಮಿಲಿಟರಿಗೆ. ಅವನಾಗ್ಲೇ ಬ್ಯಾಡ ಅಂತ ಬಂದ. ಅವನಿಗೆ ಬ್ಯಾಡ ಅಂತ ಬಂದ್ಬಿಟ್ಟ. ಅವನಿಗೆ ಅಲ್ಲಿ ಸಿಡುಬು ಆಗ್ಬಿಡ್ತು. ಅದು ಸಿಡುಬು ಆಯ್ತು. ಹಂಗಾಗಿ ಅವನಿಗೆ ಟೆಸ್ಟ್ ಪಾಸ್ ಮಾಡ್ಲಿಕ್ಕೆ ಕಷ್ಟ ಇತ್ತು. ಹಂಗಾಗಿ ಬಂದ್ಬಿಟ್ಟ. ಅವನು ಬಂದ ಮತ್ತೆ ಅವನ ಹೋಗಕ್ಕೆ ಇಂಟ್ರೆಸ್ಟ್ ಮಾಡ್ಲಿಲ್ಲ. ನಾವು ಮತ್ತೆ ಕಳ್ಸಕ್ಕೂ ಹೋಗ್ಲೇ ಇಲ್ಲ. ಕರುಕಾಲ ಬಂದಿದ್ರು, ಅವ್ರು ಹೋಗ್ಲಿಲ್ಲ. ಒಳ್ಳೇದು ಗೌಡ್ರೆ, ಇಷ್ಟೆಲ್ಲ ಮಾಹಿತಿಯನ್ನ ಅನುಭವವನ್ನು ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಹೊನ್ನಾವರ ತಾಲೂಕು ಗುಣವಂತೆ ಗ್ರಾಮದ ಶಂಭು ಮಂಜು ಗೌಡ ಹೈನುಗಾರಿಕೆಯ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಇವರೊಡನೆ ಮಾತುಕತೆಯಲ್ಲಿ HB ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಂಜೆ 6:50 ಪ್ರಸಾರವಾಗಲಿರುವ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ರಬ್ಬರ್ ಬೆಳೆ ಬೇಸಾಯ ಕುರಿತು

ಅಂದರೇನು ಹೈ ಕಜಾಬರು ರೇ ಕೇಳಿಯಾದರೇನು ಹೈ ಕುಲಪುರೋಮಾರೇನು ಹೈ ಶೇಖವರು ರೇ ಕೇಳಿಯಾದರೇನು ಹೈ ಶೇಖವರು ಮಾರೇನು ಹೈ ಕಜಾಬರು ರೇ ಕೇಳಿಯಾದರೇನು ಹೈ ಕುಲಪುರು ಕುಲಂಬು ಹೈ ಕಚಾವರು ರೇ ಕೇಳಿಯಾಂಬು ಹೈ ಕಚಾವರು ರೇ ಕೇಳಿಯಾಂಬು ಲಾಟ್ರಿ ಲಾಟ್ಗೆ ನೀ ಅಲ್ಲ ಗುಂದೇಶ್. ಗಾರೋ ಬಂದಲೆ ಕೂವಳೆ ಕೇಳಿಯ ಗಾರೋ ಬಂದಲೆ ಕೂವಳೆ ಚೆನ್ನಡೆ ಕೊರು ಯಾಕೋ ಚೆನ್ನಡೆ ಕೊರು ಗಾರೋ ಬಂದಲೆ ಕೂವಳೆ ಕೇಳಿಯ ಗಾರೋ ಬಂದಲೆ ಕೂವಳೆ ಗಾರೋ ಬಂದಲೆ ಕೂವಳೆ ಕೇಳಿಯ ಗಾರೋ ಬಂದಲೆ ಕೂವಳೆ